ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ ನಾಡು ನಾಡಿ. ಕೇಳಿ ಕಾರ್ಯಕ್ರಮ ನಾಡು ನಾಡಿ. ಕೆಳಗರೆ ವಿರಾಜಪೇಟೆ ತಾಲೂಕು ಮೇಕೂರು ಹೊಸಕೇರಿ ಗ್ರಾಮದ ಕುಪ್ಪಂಡ ಬಿ ಮಂದಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರಲ್ಲಿಗೆ ಹೋದಾಗ ಹೇಳ್ತಾ ಇದ್ರು, ರೋಬಸ್ಟ್ ಕಾಫಿಗೂ ಕಾಂಡ ಕೊರಿಯೋ ಕೀಟ ಕಾಟ ಕೊಡ್ತಾ ಇದೆ. ವರ್ಷವೂ ನೂರಾರು ಗಿಡಗಳನ್ನು ತೆಗಿತಿದ್ದೀವಿ, ಇದೊಂದು ತಲೆನೋವಾಗಿದೆ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ರು. ಪ್ರಸ್ತುತ ಪರಿಸ್ಥಿತಿ ಹೇಗಿದೆ, ಅವರ ಕೃಷಿ ಹೇಗೆ ಸಾಗಿದೆ ಅನ್ನೋದ್ರ ಬಗ್ಗೆ ಈಗ ಅವರೊಂದಿಗೆ ಮಾತುಕತೆ. ಮಂದಣ್ಣವರೇ, ಓದಿದ್ದು ತಾವು ಏನು? ನಾನು ಪಿ ಯು ಸಿ ಗಂಟ ಓದಿದ್ದೀನಿ. ಕೃಷಿಗೆ ಬಂದದ್ದು? ಕೃಷಿಗೆ ನಾನು ಸಣ್ಣ ವಯಸ್ಸಿಂದ ಬಂದಿದ್ದೀನಿ. ನನ್ನ ತಂದೆ ತೀರದಲ್ಲಿಂದ ನಾನು 16-17 ವಯಸ್ಸಿಗೆ ಫೀಲ್ಡಿಗೆ ಇಳಿದಿದ್ದೀನಿ. ಕೃಷಿ ಮಾಡ್ತಾ ಇದ್ದೆ, ಭೂಮಿ ನಡೆಸ್ತಾ ಇದ್ದೆ. ಭತ್ತನು ಬೆಳೀತಾ ಇದ್ರೆ? ಭತ್ತನು ಬೆಳೀತಿದ್ದೆ. ಹಸು ಎಮ್ಮೆಗಳನ್ನು ಎಲ್ಲ ದನಗಳು ಕರುಗಳೆಲ್ಲ ಇತ್ತು. ಈಗ ಭತ್ತನು ಇಲ್ಲ, ಹಸುಗಳು ಇಲ್ಲ. ಹಸುಗಳು ಇಲ್ಲ, ಈ ಉಪಟಳದಿಂದ ಯಾವುದು ಆಗೋದಿಲ್ಲ. ಕಾಲಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಆಗ್ತಾ ಇರ್ತವೆ. ಒಟ್ಟು ಎಷ್ಟು ಎಕರೆ ಕಾಫಿ ತೋಟ ಇದೆ? ಕೂಡುಪ ಇದರಲ್ಲಿ ನಮಗೆ ಒಂದು 15 ಎಕರೆ ಟೋಟಲ್ ಇದೆ. ಮನೇಲಿ ಯಾರ್ಯಾರು ಇದ್ದೀರಿ? ಮಗ ಇದ್ದಾನೆ, ನಾನು, ನನ್ನ ಮಿಸಸ್, ಮಗನಿಗೆ ಮದುವೆ ಆಗಿದೆ, ಅವ್ರಿಗೆ 2 ಮಕ್ಕಳು ಇದ್ದಾರೆ, ಓದ್ತಾ ಇದ್ದಾರೆ. ರೋಬಸ್ಟಕ್ಕೆ ಕಂಡ ಕೊರಿಯ ಕೀಟ ಯಾವಾಗ ಶುರುವಾಯ್ತು ಮಂದಣ್ಣವರು? ಇದೊಂದು 6-7 ವರ್ಷದಿಂದ ಇದೆ. ಅದಕ್ಕಿಂತ ಮೊದಲೇ ಸ್ವಲ್ಪ ಇತ್ತು, ನಾವು ಅಷ್ಟು ಗೋಷ್ಠಿಗೆ ಹೋಗಿಲ್ಲ ಯಾಕೆ ಹೀಗೆ ಅಂತ ಹೇಳ್ಬಿಟ್ಟು. ಈಗೀಗ ನೋಡಿದ್ರೆ ಅದರಿಂದ ವಿಪರೀತ, ಕಾಯಿ ಕೊರಕದಿಂದ ನಮಗೆ ಗಿಡಗಳು ಹೆಲ್ದಿಯಾಗಿ ಬರೋದಿಲ್ಲ, ಆಮೇಲೆ ಅದರಲ್ಲಿ ಕ್ರಾಪು ಕಮ್ಮಿ ಆಗ್ತದೆ. ತೆಗೆದು ನಡೆದು ಒಂದೇ ಆಲ್ಟರ್ನೇಟ್, ಅದಕ್ಕೆ ಬೇರೆ ಸಿಂಪಲನೆ ಔಷಧಿ ಹೊಡೆದ್ರು ಏನು ಪ್ರಯೋಜನ ಇಲ್ಲ. ಕಾಂಡ ಉಜ್ಜೋದು, ಔಷಧಿ ಹೊಡೆಯೋದು ಏನು ಕೆಲಸಕ್ಕೆ ಅದರಲ್ಲಿ ಪ್ರಯೋಜನ ಆಗೋದಿಲ್ಲ. ಒಳಗಿಂದ ಇರ್ತದೆ, ಅದನ್ನು ತೆಗೆದು ಸುಡೋದು ಅದು ಮಾಡೋದು ಈಗಿನ ಕಾಲದಲ್ಲಿ ಅದೆಲ್ಲ ಆಗೋದಂತ ವಿಷಯ ಅಲ್ಲ. ಕಾಂಡಕ್ಕೆ ಸುತ್ತೋದು ಏನೋ ಹೇಳ್ತಾರೆ, ಅದೇ ಹೇಳ್ತಾರೆ. ಎಷ್ಟು ಗಿಡಕ್ಕಂತ ಮಾಡೋದು, ಒಳಗಿನ ಎಲ್ಲ ಸಾಯಿಲ್ಲ, ಅಷ್ಟು ಗಂಟೆ ಗಿಡನೇ ಸಾಯ್ತದೆ. ಈಗ ಹೋದ ವರ್ಷ, ಈ ವರ್ಷ, ಆಚೆ ವರ್ಷ ಎಲ್ಲ ವರ್ಷಕ್ಕೆ 100-200 ಗಿಡ ತೆಗಿತಾ ಇದ್ದೀನಿ. ಹೊಸ ಗಿಡ ನಡೋದು, ಅದಕ್ಕೂ ಸಾಟಲ್ ಬೋರ್ಲ್ ಅಂತ ಅದು ಒಂದು ಕಾಯಿಲೆ ಇದೆ. ಮೊದ್ಲೆಲ್ಲ ಅರೇಬಿಕಾ ಕಿತ್ತು, ಈಗ ರೋಬಸ್ಟಕ್ಕೂ ಕಾಣಿಸ್ಕೊಂಡು ಬಿಟ್ಟಿದೆ ಅಲ್ವಾ? ಅರೇಬಿಕಾ ಇತ್ತು, ಅದು 11 ಏಕರ್ಲೊಂದು ವರ್ಷಕ್ಕೆ ಒಂದು 8-10 ತೆಗೆದು ಸುಡ್ತಿದ್ರು. ಇದಕ್ಕಿಂತ ಡಬಲ್ ಈಗ ರೋಬಸ್ಟ್ ಶುರು ಆಗಿದೆ. ಅರೇಬಿಕಾ ಎಲ್ಲ ಕಮ್ಮಿ ಆಗಿದೆ, ರೋಬಸ್ಟಕ್ಕೆ ಪ್ರೀತ ಆಗಿದೆ. ಈಗ ನಿಮ್ಮ ತೋಟದಲ್ಲೇ ಅಕ್ಕಪಕ್ಕದಲ್ಲಿ ಇದೇ ತರ ಎಲ್ಲ ಇಡೀ ನಮ್ಮ ಏರಿಯಾದಲ್ಲಿ ಇದೆ ಎಲ್ಲ. ಇನ್ನು ಆಲ್ಟರ್ನೇಟ್ ಅದೇ ತೆಗೆದು ನೋಡೋದು, ಒಂದೇ ಆಲ್ಟರ್ನೇಟ್, ಬೇರೆ ಯಾವುದು ಆಗೋದಿಲ್ಲ. ಈಗ ಕತ್ತರಿಸಿದ ಮೇಲೆ ಮತ್ತೆ ಹೊಸ ಚಿಗುರು ಬರೋದು? ಹೊಸ ಚಿಗುರು ಬರ್ತದೆ, ಅದರಲ್ಲಿ ಹೇಳಿದ್ರಲ್ಲ, ಚಿಗುರಿಗೆ ಶಾರ್ಟ್ ಬೋರ್ ಅಂತ ಹೇಳೋದು, ರೆಕ್ಕೆ ಬರೋ ಕತ್ತರಿಸೋದ ರೋಗ ಬರ್ತದೆ. ಇಲ್ಲೆಲ್ಲ ನಿಮ್ದು ಇಳುವರಿ ಹೇಗಿದೆ ಕಾಫಿ? ಬಹಳ ಕಮ್ಮಿ, ಈಗ ಒಂದು 5-6 ವರ್ಷದಿಂದ ಬಹಳ ಕಮ್ಮಿ. ಇರಿಗೇಷನ್ ಮಾಡ್ತಾ ಇದ್ದೀನಿ, ಆದರೂ ದೊಡ್ಡ ಪ್ರಯೋಜನ ಕಾಣೋದಿಲ್ಲ. ಗಿಡ ಸಣ್ಣ ವಯಸ್ಸಾಗಿದೆ, ಬೇರೆ ಹೊಸ ಗಿಡ ಬಂದ ಮೇಲೆ ಕ್ರಾಪ್ ಇಂಪ್ರೂವ್ ಆಗ್ಬೇಕಷ್ಟೆ. ಈಗ ಕಾಂಡ ಕೊರಿಯ ಕೀಟಕ್ಕೆ ಈ ತರ ತುತ್ತಾದ್ರೆ ಇಳುವರಿ ಕುಂಠಿತ ಆಗ್ತದಲ್ವಾ? ಹೌದು, ಕಾಫಿ ಬೋರ್ಡ್ ಅವ್ರು ಬಂದು ನೋಡಿ ಹೋಗಿದ್ದಾರೆ, ಅಡ್ವೈಸ್ ಮಾಡಿದ್ರು. ಅವರು ಔಷಧಿ ನೀವು ಹೇಳಿದಾಗೆ ಕಾಯ್ಕೊರ್ಕ ಜಾಗಕ್ಕೆ ಲೇಪ ಮಾಡಿ ಅಂತ ಹೇಳ್ತಾರೆ. ಅದು ಎಷ್ಟು ಮಾಡಿದ್ರು ಅದು ಒಳಗಿಂದ ಸಾಯೋದಿಲ್ಲ, ಹೋಗೋದಿಲ್ಲ. ಕಾಳುಮೆಣಸು ಹೇಗಿದೆ? ಕಾಯಿಮೆಣಸು ಸಾಧಾರಣ 90% ಬಳ್ಳಿನೇ ಹೋಗಿದೆ. ಮತ್ತೆ ಹಾಕ್ತಾ ಇರ್ತೀರಲ್ವ? ಹಾಕ್ತಾ ಇರ್ತೀವಿ, ಅದು ಸಾಯ್ತಾ ಇರ್ತದೆ, ಪ್ರಯೋಜನ ಕಾಣೋದಿಲ್ಲ. ಕೋತಿ ಕಾಟ ಬಹಳಷ್ಟು ಇದೆ, ಬಹಳ ಕೋತಿ ಕಾಟ ಅಂದ್ರೆ ಸಾಕಿದ ಕೋಟನ ಒಂದೊಂದು ಸಲ ಬಂದ್ರೆ 25-50 ಒಂದೊಂದು ಬ್ಯಾಚ್ ಅಲ್ಲಿ ಬರ್ತದೆ. ಎಷ್ಟು ವರ್ಷಗಳಿಂದ ಈ ತರ? ಇದು ಒಂದು 7-8 ವರ್ಷದಿಂದ ಇದೆ. ಓಹೋ, ನನಗೆ ತುಂಬಾ ಕಿತ್ತಳೆ ಹಣ್ಣು ಇದೆ, ಫ್ರೂಟ್ಸು ಇದೆ, ಬಟರ್ ಫ್ರೂಟ್. ನಮ್ಮ ಹುಣಸೆಹಣ್ಣು ಮರದಲ್ಲಿ ಹುಣಸೆಹಣ್ಣು ಸದಾ ಮಾಡೋದಿಲ್ಲ, ಸಪೋಟ ಒಂದು ಬಿಡೋದಿಲ್ಲ. ಬಾಳೆಹಣ್ಣು ಮಾಡ್ಕೋದಿಲ್ಲ, ಅಡಿಕೆ ಮಾಡ್ಕೋದಿಲ್ಲ, ಇವನ ಅದು ಹೂನೇ ತಿಂತದೆ. ಕಾಫಿ ಹಣ್ಣು? ಕಾಫಿ ಹಣ್ಣು ಕೊಂಬು ಮುರಿದು ಅದನ್ನ ಲಾಸು ಬೇರೆ, ಅದು ತಿನ್ನೋದು ಬೇರೆ. ಕೆಲವೊಂದು ಕಡೆಗೆ ಕಾಫಿ ಹಣ್ಣು ಬಹಳ ಸೊಗಸಾಗಿ ತಿಂದದನ್ನ ಈ ವಾಟ್ಸಪ್ ಗುಂಪುಗಳಲ್ಲಿ ಕಳಿಸ್ಕೊಟ್ಟಿದ್ದನ್ನ ಗಮನಿಸ್ತಾ ಇದ್ವಿ. ಇಲ್ಲಿ ನಿಮ್ಮಲ್ಲಿ ಕಾಫಿ ಹಣ್ಣನ್ನ ಕೋತಿಗಳು ತಿಂತವ? ತಿಂತವೆ. ತಿಂದ ಅಲ್ಲೇ ಹಾಕಿ ಹೋಗ್ತಾವ ಮತ್ತೆ ಬೇರೆ ಕಡೆಗೆ ಎಲ್ಲೇ ಹಾಕ್ತಾವ? ಅರ್ಧ ತಿಂದೋದೆ ಅದಕ್ಕೆ ಮುರಿತದೆ, ಪುನಃ ಇನ್ನೊಂದು ರೆಕ್ಕೆನೆ ಮುರ್ಕೊಂಡು ಪುನಃ ತಿಂತದೆ. ಏನು ಅದನ್ನ ಓಡಿಸೋದು ಅಥವಾ ದೂರ ಓಡಿಸಿದ್ರೆ ಏನಿಲ್ಲ, ಹೋಗ್ತದೆ ಒಂದು 10 ಮೀಟರ್ ದೂರ ಹೋಗಿ ಪುನಃ ನಮಗೆ ಕಾಣದಂಗೆ ಪುನಃ ಇನ್ನೊಂದು ಜಾಗದಲ್ಲಿ. ಅವಕ್ಕೆ ಹೆದರಿಕೆ ಹೇಳೋದೇ ಇಲ್ಲ, ಆನೆಗಿಂತ ಅದರ ಪಟಾಳ ಜಾಸ್ತಿ ಮಂಗಗಳಿಂದ. ಓಹೋ, ಆನೆ ಸುಮ್ಮನೆ ಬಂದು ನೋಡ್ಕೊಂಡು ಏನ್ ಬೇಕೋ ಸ್ವಲ್ಪ ತಿನ್ಕೊಂಡು ಹಂಗೆ ಹೋಗ್ಬಿಡ. ಹೌದೌದು, ಆನೆ ಬಾಳೆನೋ ತಿಂತದೆ, ಗಿಡನು ಡ್ಯಾಮೇಜ್ ಮಾಡ್ತದೆ, ಮರಿಗಳಿದ್ರೆ ಜಾಸ್ತಿ ಡ್ಯಾಮೇಜ್. ಇವು ಹಾಗೆ ಅಲ್ಲ, ಇವ್ದು ಯಾವ್ದನ್ನು ಮಾಡ್ಕೋದಿಲ್ಲ, ನಮ್ಗೆ ತಿನ್ನಕ್ಕೆ ಯಾವ್ದು ಸಿಕ್ಕೋದಿಲ್ಲ. ಇಲ್ಲಿ ಪಾಲಿಬೆಟ್ಟ ನಿಮ್ಗೆ ಹತ್ರನೇ ಅಲ್ವಾ? ಪಾಲಿಬೆಟ್ಟ ಇಲ್ಲಿ ನಮ್ಗೆ 5 ಕಿಲೋಮೀಟರ್. ಇಲ್ಲೆಲ್ಲ ಆನೆಗಳು ಯಾವಾಗ್ಲೂ ಓಡಾಡ್ತವೆ, ಆನೆ ಕಾರಣ ಇದ್ದೇ ಇದೆ. ಪಾಲಿ ಬೆಟ್ಟ ಸುತ್ತಮುತ್ತಿರ ಆನೆಗಳು ಬಹಳ ಒಂಥರ ಜೋರ್ ಅಂತ ಹೇಳ್ತಾರಲ್ವಾ? ಹೌದೌದು. ಹ್ಮ್ ಇದು ಒಂದು 6 ವರ್ಷ ಹಿಂದೆ ನನ್ನ ಒಂದು ಲೇಬರ್ನ ಮೇನ್ ರೋಡ್ ಹತ್ರ ಹಿಡಿದಿತ್ತು. ಓಹೋ. ಅದು ಏನೋ ಅವನು ತಪ್ಸೋದ ಪಕ್ಕದಲ್ಲಿ ಲೈನ್ ಜನರೆಲ್ಲ ಬಾಯಿ ಬಿಡ್ದು ಹ್ಮ್ ಅವನೇನು ಬಚಾವ್ ಆದ. ಓಹೋ. ಆಮೇಲೆ ಎಷ್ಟು ಹೇಳಿದ್ರು ತಿರುಗಿ ಬಂದಿಲ್ಲ ಏನಿಲ್ಲ. ಕೆಲವೊಬ್ರು ಹೇಳೋ ಪ್ರಕಾರ ಆನೆಗಳು ಬರ್ತಿರ್ತವೆ, ಸುಮ್ಮನೆ ಇದ್ರೆ ಸಾಕು, ನಾವೇನು ಅದ್ರ ದಂಡಕ್ಕೆ ಹೋಗ್ತಾ ಇಲ್ಲ ಇಲ್ಲ. ಅಂತ ಈಗ ಹೇಳ್ತಾರೆ. ಆನೆಗಳು ಕಾಡಾನೆ ಹೋಗಿ ನಾಡಾನೆ ಆಗಿದೆ. ಓಹೋ. ಯಾವುದು ಮನೇಲಿ ಮಡಗಿದೆ ಇನ್ನು ಯಾವ್ದನ್ನು ಮಡಗೋದಿಲ್ಲ ಅದು. ಓಹೋ. ಆನೆಯಿಂದ ನಮಗೆ ತೊಂದರೆ ಏನಂದ್ರೆ ಸಾಯಂಕಾಲ 6 ಗಂಟೆ ಮೇಲೆ ಮನೆಯಿಂದ ಹೊರಗೆ ಹೋಗಕ್ಕೆ ಆಗೋದಿಲ್ಲ. ಓಹೋ. ಅದು ಒಂದ್ ರೀತಿಯಲ್ಲಿ ಒಳ್ಳೇದು ಅಂತ ಹೇಳ್ತಾರೆ, ಎಲ್ಲ ತಿರುಗಾಡೋದಕ್ಕಿಂತ ಮನೇಲಿ ಇದ್ಬಿಡಿ ಅಂತ. ಅದು ಕಳ್ಳರಿಗೆ ನಮ್ಮ ದುಡಿಯೋರಿಗೆ ಬಹಳ ಕಷ್ಟ. ಹೌದು, ಕಳ್ಳರು ರಾತ್ರಿ ಬರೋದಿಲ್ಲ ಅಂತ. ಆದ್ರೆ ಅಡ್ವಾಂಟೇಜ್ ಆಗಿ ಬಂದ್ಬಿಟ್ಟು ಕಳ್ಳರು ಬಂದ್ರು ನಮಗೆ ಗೊತ್ತಾಗೋದು ಅಲ್ವಾ? ಕಾಡೆಮ್ಮೆ, ಹುಲಿ ಆ ತರದ್ದು. ಕಾಡೆಮ್ಮೆ ಇದೆ ಅಂತ ಹೇಳ್ತಾರೆ, ವಾಟ್ಸಪ್ ಅಲ್ಲೆಲ್ಲ ಮೆಸೇಜ್ ಕಂಡಿದೀನಿ. ನನ್ನ ಕಣ್ಣಿ ಕಂಡಿಲ್ಲ. ನವಿಲು ಬೇರೆ ಇದೆ, ಅದ್ರದ್ದು ಉಪಟೋಳು ಇದೆ. ನವಿಲು ಏನ್ ಮಾಡುತ್ತೆ, ನಿಮ್ಗೆ ಏನ್ ತೊಂದರೆ ಕೊಡುತ್ತೆ ನವಿಲು? ಅದು ಏನ್ ತಿಂತೆ ಅಂದ್ರೆ ನಾ ಕಂಡಿಲ್ಲ, ಓಡೋದೆಲ್ಲ ಕಂಡಿದೀನಿ. ಭತ್ತ ಬೆಳೀತಾ ಇಲ್ಲ, ಭತ್ತ ಇಲ್ಲಿಗೆ ನನಗೆ ಇಲ್ಲಿ ಗದ್ದೆ ಇಲ್ಲ. ಅಂದ್ರೆ ಇಲ್ಲಿ ಸುತ್ತಮುತ್ತ ಇರೋರೆಲ್ಲ ಪಾಪ ನಟ್ಟು ಆನೆ ಕಾಟ ತಿಂದು ನಮಗೆ ಬೇಜಾರಾಗ್ತದೆ. ಹಾಗೆ ಹಾಗೆ ಎಲ್ಲ ಗದ್ದೆಗಳನ್ನ ಹಂಗೆ ಬಿಟ್ಟಿದ್ದಾರೆ ಅಲ್ವಾ ನಡೋದೆ. ಇವನು ಸೋಲಾರ್ ಹಾಕಿದ್ರು ಪ್ರಯೋಜನ ಇಲ್ಲ. ಓಹೋ. ಸೋಲಾರ್ ಹೇಗಿದ್ರು ಮಿಟ್ಕೊಂಡು ದಾಟ್ತದೆ ಆನೆಗಳು. ಆನೆಗಳು ಓಹೋ. ಕೆಲವೊಂದ್ಸರಿ ಕಾಲಲ್ಲಿ ಒದ್ಬಿಟ್ಟು ಅದನ್ನ ಹೌದು ಮಲಗಿಸ್ಬಿಟ್ಟು ಮುಂದೆ ಆತರದ ಮರ ಇದ್ರೆ ಆ ಮರನ ಎಳ್ದು ಸೋಲಾರ್ ಮೇಲೆ ಆಗ್ತದೆ ನೋಡಿ. ಆದ್ರೂ ಬಿಟ್ಟಿಲ್ಲ ಜನ, ಮಾಡ್ತಾ ಇರ್ತಾರೆ. ಮಾಡ್ತಾ ಇದ್ರು ಪಾಪ, ನಮ್ಮ ಪಕ್ಕದಲ್ಲಿ ಅವರು ಮಾಡ್ತಿದ್ರು. ಅವ್ರೀಗ 2-3 ವರ್ಷದಿಂದ ಅವ್ರು ಬಿಟ್ಟು ಬಿಟ್ರು. ಓಹೋ. ಕಂಟ್ರೋಲ್ ಆಗೋಲ್ಲ, ಗೇಟ್ ಮುರ್ದ ಹಾಕ್ತವೆ, ಇನ್ನೇನೋ ಮುರ್ದ ಹಾಕ್ತವೆ. ಹೌದೌದು ಹೌದೌದು. ಈಗ ನಮಗೆ ಗೇಟ್ ಹಾಕೋದಿಲ್ಲ, ಹಾಕಿದ್ರೆ ಆನೆ ಮಡಗೋದಿಲ್ಲ. ಓಹೋ. ಎಲ್ಲ ಓಪನ್ ಆಗಿ ಮಡಗೋದು ನೋಡಿ. ಬಂದು ಆರಾಮಾಗಿ ಬಂದಾಗ ಅವ್ರ ಪಾಡಿಗೆ ಹೋಗ್ಲಿ ಹೋಗ್ಲಿ ಅಂತ. ಅದೇ, ಇಲ್ಲ ಅಂದ್ರೆ ಅದ್ ಗೇಟ್ ಮುರ್ದೆಲ್ಲ ಬಿಸಾಕೋದು, ಮತ್ತೆ ಅದನ್ನ ಸರಿಪಡಿಸ್ಲಿಕ್ಕೆ ಇನ್ನೇನ ಸಮಸ್ಯೆ, ಖರ್ಚುಗಳು. ಜೇನು ಸಾಕಿದಿರಿ, ಮತ್ತೆ ಕೋಳಿ ಸಾಕಿದಿರಿ, ಇದ್ರ ಬಗ್ಗೆ ನಿಮ್ಮ ಶ್ರೀಮತಿ ಅವರು ಮಾತಾಡ್ಲಿ ನೋಡೋಣ. ಅವರು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅದೇ ನಿಮ್ಮ ಶ್ರೀಮತಿ ಅವರು ಕೆಎಂ ವಿಮಲಾ ಅವರು, ಅವ್ರ ಜೊತೆಗೆ ಮಾತುಕತೆ ಮಾಡೋಣ. ಅವರು ಅದು ಹೂ ತೋಟ, ಕೋಳಿ ಸಾಕಣೆ, ಕುರಿ ಸಾಕಿದ್ದಾರೆ. ಅವರ ಸ್ವಂತ ಅದರಲ್ಲಿ ಬಿಜಿ ಆಗಿರ್ತಾರೆ. ಆಗ್ಲಿ ಮಂದಣ್ಣವ್ರೆ, ನಿಮ್ಮ ಸಮಸ್ಯೆಗಳು ಹಾಗೆ ಇರ್ತವಂತ ನೀವು ಅನ್ಕೊಂಡಿಲ್ಲ, ನಾವು ಅನ್ಕೊಳ್ಳೋ ಅಗತ್ಯಿಲ್ಲ ಅಲ್ವಾ? ಈ ಸಮಸ್ಯೆ ಪರಿಹಾರ ಸಾಕು. ಹೌದು, ಇಲ್ಲ ಎಲ್ಲದಕ್ಕೂ ಅಂತ್ಯ ಇದೆ. ಅಂತ್ಯ ಇದೆ. ಹೌದು, ಸಮೃದ್ಧಿಗೂ ಹಾಗೆ ತಿಳ್ಕೊಂಡು ನಡೀತಾ ಇದ್ವಿ. ಆ ತರದಲ್ಲಿ ಧೈರ್ಯ ತಗೊಳ್ಳೋದು. ಹೌದು, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ವಿರಾಜಪೇಟೆ ತಾಲೂಕು ಮೇಕೂರು ಹೊಸಕೇರಿ ಗ್ರಾಮದ ಕುಪ್ಪಂಡ ಬಿ ಮಂದಣ್ಣ ಅವರ ಸಮಸ್ಯೆಗಳು ಅನುಭವಗಳನ್ನ ಆಲಿಸಿಕೊಂಡ್ರಿ. ಈಗ ಅವರ ಪತ್ನಿ ಕೆಎಂ ವಿಮಲಾ ಅವರು ನಮ್ಮ ಜೊತೆ ಮಾತಾಡ್ತಾರೆ, ಜೇನು ಸಾಕಾಣಿಕೆ ಮತ್ತು ನಾಟಿ ಕೋಳಿಗಳ ಸಾಕಾಣಿಕೆಯಲ್ಲಿ ಅವರು ಹೇಗೆ ತೊಡಸ್ಕೊಂಡಿದ್ದಾರೆ ಅನ್ನೋದನ್ನ ಆಲಿಸ್ಕೊಳ್ಳಿ. ಅಮ್ಮ, ನಾಟಿ ಕೋಳಿಗಳನ್ನ ಎಷ್ಟು ವರ್ಷಗಳಿಂದ ಸಾಕ್ತದ್ರಿ? ನಾಟಿ ಕೋಳಿ 1 ವರ್ಷ ಆಯ್ತು. ಅದಕ್ಕಿಂತ ಮೊದಲು ಗಿರಿರಾಜ ಕೋಳಿ ಮಾಡ್ತಾ ಇದ್ದು, ಅದು ಸುಮಾರು 100 ಮಾಡ್ದು. ಅಲ್ಲಿಂದ ಅದನ್ನೆಲ್ಲ ಮಾರ್ದು, ಮತ್ತೆ ಮೊಟ್ಟೆ ಮಾರ್ದು. ಇವಾಗ ಒಂದು ಸ್ವಲ್ಪ ಒಂದು 20 ಕೋಳಿ ಇದೆ. ಇನ್ನು ನಮಗೆ ಈಗ ಚಳಿ ಆಗಿದ್ದಕ್ಕೆ ತಂದಿಲ್ಲ ಮರಿಗಳು, ಇನ್ನು ತರ್ತೀವಿ. ಒಂದು 50 ತರಬೇಕು ಅಂತ ಇದ್ದೀವಿ. ತಂದು ಬಿಟ್ಟು ಮಾಡಕ್ಕೆ ಖುಷಿ. ಹೇಗ್ ಮೇಯಿಸ್ತೀರಿ ಅವನ್ನ, ಹೇಗ್ ಸಾಕ್ತೀರಿ ಹೇಳಿ. ಚಿಕ್ಕದಿರುವಾಗ ನಾವು ಫೀಡ್ ಹಾಕಿ ಲೈಟ್ ಎಲ್ಲ ಹಾಕಿ ಸಾಕ್ತೀವಿ. ಅಲ್ಲಿಂದ ಒಂದು 6 ತಿಂಗಳಾದ್ಮೇಲೆ ಅವ್ರನ್ನ ಬಿಡ್ತೀವಿ ನಾವು ಹೊರಗೆ. ಹೊರಗೆ ಬಿಟ್ಟು ಬಿಟ್ಟು ಅವು ಮೇಯಿಕೊಂಡು ಬರ್ತವೆ ಹೊರಗೆ, ಹುಲ್ಲು ಅದು ಎಲ್ಲ ತಕೊಂಡು ರಾತ್ರಿ ಬಂದು ಕೂಡ್ತವೆ. ಮತ್ತೆ ಸ್ವಲ್ಪ ಒಂದು 15-15 ಇದರಲ್ಲಿ ನೆಟ್ ಹಾಕಿದೀವಿ ನಾವು 7 ಅಡಿ ಎತ್ತರಕ್ಕೆ, ಅದರೊಳಗೆ ಬಿಡ್ತೀವಿ ನಾವು. ಮತ್ತೆ ಬೇರೆ ನಾಯಿಗಳೆಲ್ಲ ಬರುವಾಗ ಬೇಗ ಕೂಡಿಸಿಬಿಟ್ಟು ನೆಟ್ಟೊಳಗೆ ಹಾಕ್ಬಿಡ್ತೀವಿ. ಈಗ ತೋಟಕ್ಕೆ ಬಿಟ್ಟಿರ್ತೀರಲ್ಲ, ಅಲ್ಲಿ ನಾಯಿಗಳು, ಬೆಕ್ಕುಗಳು ಅಥವಾ ಇನ್ನು ಬೇರೆ ಪ್ರಾಣಿಗಳು? ನಾವು ಎಚ್ಚರ ತಗೊಳ್ತೀವಿ, ಬೆಳಿಗ್ಗೆ ಬಿಟ್ಟು ಬಿಟ್ಟು ಅವರೇ ಹೊಟ್ಟೆ ತುಂಬಿದ ಮೇಲೆ ಬರ್ತವೆ ಗೂಡ ಹತ್ರ, ಮತ್ತೆ ಆ ಕಾಂಪೌಂಡ್ ಒಳಗೆ ನಾವು ಕೂಡಿಸ್ಬಿಡ್ತೀವಿ. ಏನ್ ತಿಂತವೆ ತೋಟಕ್ಕೆ ಹೋಗಿ? ತೋಟಕ್ಕೆ ಹೋಗಿ ಕೆದಲು ಗಿದ್ದಲು ಅಂತ ಹುಳ ಎಲ್ಲ ಇರ್ತದೆ ಅಲ್ವಾ, ಅದು ಸೊಪ್ಪು ಕಳೆ ಹುಲ್ಲು ಎಲ್ಲ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಬರ್ತವೆ. ಚೆನ್ನಾಗಿ ಕುಕ್ಕಿ ಕುಕ್ಕಿ ಎಲೆಗಳನ್ನ ತಿಂತವೆ, ಆಮೇಲೆ ಕಳೆಗಳನ್ನ ಹುಲ್ಲನ್ನ ಖಾಲಿ ಮಾಡ್ತವಲ್ವಾ? ಮಾಡ್ತವೆ. ಕೆಲವೊಬ್ರು ಇಡೀ ತೋಟಕ್ಕೆ ಮೆಶ್ ಹಾಕ್ಬಿಟ್ಟು ಪೂರ್ಣ ಬಿಟ್ಟು ಮೇಯಿಸೋದಿದೆ, ಎಲ್ಲಿ ನೋಡಿದ್ರು ನಿಮಗೆ ಒಂದು ಕಳೆನೂ ಸಿಗ್ಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಕೋಳಿಗಳು ಖಾಲಿ ಮಾಡಿರ್ತವೆ ಹುಲ್ಲು ಕಳೆಗಳನ್ನ. ಮೇತ ಮೇತ ಅಲ್ಲೇ ಹಿಕ್ಕಿ ಹಾಕ್ತವೆ, ಮೊಟ್ಟೆನೂ ಹಾಕ್ತವ ನಿಮ್ಮಲ್ಲಿ ತೋಟದಲ್ಲಿ? ತೋಟದಲ್ಲಿ ಮೊಟ್ಟೆ ಹಾಕಿಲ್ಲ, ಗುಡಿ. ಮತ್ತೆ ಆ ಕಾಂಪೌಂಡ್ ನಾವು ಫೆನ್ಸ್ ಮಾಡಿದ ಜಾಗದಲ್ಲಿ ಕಾಫಿ ಗಿಡ ಮಾತ್ರ ಭಾರಿ ಚೆನ್ನಾಗಿ ಬಂದಿದೆ ನೋಡಿ. ಹಿಕ್ಕಿ ಹಾಕುತ್ತಲ್ಲ, ಏಳೆಂಟು ಗಿಡಗಳಿದೆ ಚೆನ್ನಾಗಿವೆ ನೋಡಿ. ಅದಕ್ಕಾಗಿ ನಾವು ಅದರದೇ ಕಾಂಪೋಸ್ಟ್ ಮಾಡೋಣ ಅಂತ ನಾವೇ ಪ್ರಯತ್ನ ಮಾಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಹಾಕಿಬಿಟ್ಟು ಅಲ್ಲಿ. ಇತ್ತೀಚೆಗೆ ಎಷ್ಟು ಕೋಳಿಗಳನ್ನ ಒಂದೇ ಸಾರಿಗೆ ಕೊಟ್ರಿ? ಒಂದೇ ಸಾರಿಗೆ ನಾವು ಒಂದು 20 ಕೊಟ್ಟು, ಅಲ್ಲಿಂದ 7-8 ಹಾಗೆ ಜನರು ಬಂದು ತಗೊಂಡು ಹೋಗ್ತಿದ್ರು. ಹೇಗೆ ಕಿಲೋಗ್ರಾಮ್ಗೆ? ಕಿಲೋಗ್ರಾಮ್ ಇಲ್ಲ, ಅದು ಕೋಳಿ ಲೆಕ್ಕ. ಕೋಳಿ ಲೆಕ್ಕ ಅಲ್ಲಿ ಕೆಜಿ ದಪ್ಪ ದಪ್ಪ ಇತ್ತು, 500-600 ರೂಪಾಯಿಗೆ ಕೊಡ್ತಿದ್ದು. ಓಹೋ. ಅಲ್ಲಿಂದ ಲಾಸ್ಟ್ ಲಾಸ್ಟಿಗೆ ಸ್ವಲ್ಪ ಸಣ್ಣದಾಯ್ತು ಕೋಳಿಗಳು. ಮತ್ತೆ ನಾವು ಅವ್ರನ್ನ ನೋಡಿ ಕಡಿಮೆ ಮಾಡಿ ಕೊಡ್ತಿದ್ದು. ಸರಿನೆ. ಜೇನನ್ನು ಸಾಕ್ತಾ ಇದ್ರಿ? ಹಾ ಹೌದು. ಎಷ್ಟು ವರ್ಷಗಳಿಂದ ಜೇನು ಪೆಟ್ಟಿಗೆ ಇದಾವೆ, ಜೇನು ತುಪ್ಪವನ್ನು ಪಡಿತಾ ಇದ್ರಿ? ಜೇನು ಪೆಟ್ಟಿಗೆ 20 ವರ್ಷದಿಂದನೇ ಮಾಡ್ತಾ ಇದ್ದೀವಿ. ಓಹೋ. ಆದ್ರೆ ಒಂದೊಂದ್ಸಲ ಜೇನು ಹೋಗ್ಬಿಡ್ತೇವೆ, ಈ ಕೆದಲಿಂದ ನಮಗೆ ಭಾರಿ ತೊಂದರೆ. ಓಹೋ. ಅವು ಪೆಟ್ಟಿಗೆಗೆ ಹತ್ತಿ ಬಿಡ್ತವೆ. ಮತ್ತೆ ಸ್ಟ್ಯಾಂಡ್ ಮಾಡಬೇಕು, ಮಾಡಿಲ್ಲ ಮಾಡಿದ್ರೆ ಒಳ್ಳೇದೇ. ಹಾಗೆ ಇರುವೆ ಬರ್ತದೆ, ಒಂದು ದೊಡ್ಡ ಇರುವೆ, ಅದು ನುಗ್ಗಿಬಿಟ್ರೆ ಜೇನುನೇ ಖಾಲಿ ಮಾಡಿ ಜೇನು ಹುಳನ ಕೊಂದು ಬಿಡ್ತವೆ. ಅದ್ ನೋಡ್ಕೊಂಡು ಬಿಡ್ಬೇಕು ಅಷ್ಟೇ. ಕಡಂಗ ಇಲ್ಲ, ಕಣಜೆ ಬರುತ್ತೆ, ನಾವು ಅದನ್ನೇ ಎಚ್ಚರ ತಕೊಂಡು ಬ್ಯಾಟ್ ತಕೊಂಡು ಹೊಡಿಯೋದು. ಹೋ ಸರಿ. ಜೇನುತುಪ್ಪ ಎಷ್ಟು ಸಿಕ್ತಮ್ಮ, ಎಷ್ಟು ಪೆಟ್ಟಿಗೆ ಇದ್ದು? ನಮಗೆ 9 ಪೆಟ್ಟಿಗೆ ಇತ್ತು, 10-12 ಕಿಲೋ ಅಷ್ಟೇ. ಈ ಸಾರಿ ಎಷ್ಟು ಸಿಗ್ಬಹುದು ಅಂತ ಅನ್ಕೊಂಡಿದ್ರಿ? ಒಂದು 20 ಸಿಕ್ಬಹುದು. ನೀವು ಬಳಸ್ಕೊಂಡು ಬೇರೆಯವರಿಗೆ ಕೊಡ್ತೀರಾ? ಇಲ್ಲ, ಸ್ವಂತದವರಿಗೆ ಮಾತ್ರ ಕೊಡೋದು. ಎಲ್ಲರೂ ಕೇಳ್ತಾರೆ, ಆದ್ರೆ ಸಿಕ್ಕಕ್ಕಿಲ್ಲ ಅಂತ. ಮಾರಾಟ ಏನ್ ಮಾಡಲ್ಲ? ಮಾರಾಟ ಮಾಡಕ್ಕೆ. ಆದ್ರೆ ನೀವು ಬಳಸ್ಕೊಂಡು ಆತ್ಮೀಯರಿಗೆ ಹಂಚುತ್ತೀರಿ? ಹಂದಿಗಳನ್ನ ಕುರಿ ಆಡುಗಳನ್ನು ಸಾಕೊಳ್ತೀರಾ? ಕುರಿ ಮರಿ ಉಂಟು, ಒಂದು ಎರಡಿತ್ತು, ಒಂದು ಸತ್ತೋಯ್ತು. ಓಹೋ. ಕುರಿನ ಎಷ್ಟು ವರ್ಷಗಳಿಂದ ಸಾಕ್ತಾ ಇದ್ರಿ? ಇಲ್ಲ, ಕುರಿ ಈಗ 1 ವರ್ಷದಿಂದ ಕುಸಿಗೆ. ಹಂದಿಗಳನ್ನ? ಹಂದಿ ಇಲ್ಲ. ಹಂದಿ ಸಾಕಿ ಅಲ್ವಾ? ಇಲ್ಲ ಇಲ್ಲ, ಸಾಕಿಲ್ಲ. ಮನೆ ಕೆಲಸನೇ ಸಾಕಷ್ಟು ಆಗುತ್ತೆ. ಇನ್ನು ಕೋಳಿದು ಜೇನಿಂದು ಅದು ಇದು ಅಂತ ಅನ್ಕೊಂಡು ಇದೆಲ್ಲ ತಾಪತ್ರ ಅಂತ ಅನ್ಕೊಂಡು ಎಷ್ಟೋ ಜನ ಮಾಡಕ್ ಹೋಗುದಿಲ್ಲ. ಆದ್ರೆ ನನಗೆ ತುಂಬಾ ಪ್ರೀತಿ, ಅದಕ್ಕಾಗಿ ಮಾಡ್ತಾ ಇದ್ದೀನಿ. ಜೊತೆಗೆ ಮಾರಿದ ದುಡ್ಡು ನಿಮಗೆ ಸೇರುತ್ತಾ ಹೆಂಗೆ? ಇಲ್ಲ, ನನಗೆ ಕೊಡ್ತಾರೆ. ಅದೇ ಅದು ಒಂದು ಅಲ್ಲ, ನೀವು ಮನೆಗೆ ಖರ್ಚು ಮಾಡ್ತೀರಿ, ಮತ್ತೆ ನಿಮ್ಮಲ್ಲಿರೋ ಹಣ ಎಲ್ಲಿಗೂ ಹೋಗಲ್ಲ. ಏನೋ ಒಂದು ಪ್ರೀತಿ, ನಾವು ಮಾಡಿದ ಕೆಲಸಕ್ಕೆ ಪ್ರತಿಫಲ ನಮಗೆ ಬರುತ್ತೆ. ಮತ್ತೆ ಪ್ರತಿ ಸಾರಿ ಯಾರನ್ನು ಕೇಳೋದ್ಕಿಂತ, ಮನೇಲಿರೋರ್ನ ಏನು ಅಂಗ್ಲಾಚದ್ಕಿಂತ ನಮ್ಮಲ್ಲಿ ದುಡ್ಡು ಇರುತ್ತೆ, ಖರ್ಚು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಭರವಸೆ. ಜೇನು ತುಪ್ಪ ಬಿಡಿಸ್ಲಿಕ್ಕೆ ನೀವೇ ಮುಂದೆ ಬರ್ತೀರಾ ಅಥವಾ ನಿಮ್ಮ ಯಜಮಾನರು ಅಥವಾ ಮಗ ಜವಾಬ್ದಾರಿ ತಗೊಂತಾರ, ಹೇಗೆ? ಇಲ್ಲ ಇಲ್ಲ, ನಾನೇ ಮಾಡ್ಕೊಳ್ತೀನಿ. ಹೌದ್ರಾ? ಹೌದು. ಯಂತ್ರ ಇದೆ, ಯಂತ್ರ ಇದೆ ತುಪ್ಪ ಬಿಡಿಸೋದು ಇದೆ ಅಲ್ವಾ? ಅದೆಲ್ಲ ಬಾಟ್ಲಿ ತುಂಬಿ ಬೇಕಾದ ಉಪಯೋಗಿಸ್ಕೊಂಡು ಆಸಕ್ತಿ ಕೊಡೋದು. ಹೌದು. ಅದು ಮತ್ತೆ ರಾತ್ರಿ ತೆಗೆದ್ರೆ ಜೇನು ನೋಣ ಕಚ್ಚುತ್ತವೆ ನಮಗೆ. ಸಾಧಾರಣ 5 ಗಂಟೆಗೆಲ್ಲ ತೆಗೆದ್ರೆ ಕಚ್ಚಕ್ಕಿಲ್ಲ. ಓಹೋ. ಅವು ಫ್ರೀಯಾಗಿ ಆರ್ಕೊಂಡು ಹೋಗ್ಬಿಡ್ತವೆ. ಓಹೋ. ರಾತ್ರಿ ಆದ್ರೆ ಅವರು ನಮ್ಮನ್ನ ಮಾತ್ರ ಕಾಣೋದು, ಕಚ್ಚ ಬಿಡ್ತವೆ. ಓಹೋ. ನಿಮ್ಮಲ್ಲಿ ಈಗ ಕಪ್ಪು ನೊಣ, ಕೆಂಪು ನೊಣ ಅಥವಾ ಕಂದು ಬಣ್ಣದ ನೊಣ ಹೇಗೆ, ಒಂದೇ ತರದಿದೆಯಾ, 2-3 ತರದಿದೆಯಾ? ಜೇನು ನೊಣ ಹೇಳೋದ? ಇಲ್ಲ, ಒಂದೇ ತರದಿದೆ. ಎಲ್ಲದು ಒಂಥರ ಸ್ಟ್ರಾಂಗ್ ಇರುತ್ತೆ ತೆಗಿವಾಗ? ಒಂದೊಂದು ತಿಂಗಳಿಗೆ ಒಂದೊಂದು ವೆರೈಟಿ ಬರುತ್ತೆ ಜೇನು, ಎಲ್ಲ ತಿಂಗಳು ಒಂದೇ ತರ ಬರಕಿಲ್ಲ. ಅಲ್ಲ, ನೊಣನು ಕೆಲವೊಂದು ಗೂಡಿಂದು ಅಥವಾ ಪೆಟ್ಟಿಗೆದು ಬಹಳ ಒಂಥರ ಓಡಿಸ್ಕೊಂಡು ಬರುತ್ತೆ ಅಥವಾ? ಇಲ್ಲ, ನಾವು ಅದನ್ನ ಸ್ವಲ್ಪ ಮಾತಾಡಿಸಿದಾಗೆ ಎಲ್ಲ ಇರ್ತೀವಿ, ಅದಕ್ಕೆ ಅವರು ಹಾಗೆ ಕಚ್ಚಕ್ಕಿಲ್ಲ. ಸ್ವಲ್ಪ ಹಾಗೇನ ಕೊಡ್ತೀರಾ? ಇಲ್ಲ ಇಲ್ಲ, ನಾನು ಕೊಡಕ್ಕಿಲ್ಲ, ನಾನು ಕೊಡಕ್ಕಿಲ್ಲ. ಸರಿನೆ ಸರಿನೆ. ಮೂಲಿ ಜೇನು ಅಂತ ಹೇಳೋದು ಇದೆ, ಆದ್ರೆ ಅದು ತೆಗಿಯಕ್ ಹಾಕಿಲ್ಲ ಗೋಡೆಗಳಲ್ಲಿ. ಹೌದು. ಒಂದ್ಸಾರಿ ನೀವು ತುಪ್ಪ ತೆಗೆದ್ಮೇಲೆ ಮತ್ತೆಷ್ಟು ದಿನಕ್ಕೊಂದ್ಸಾರಿ ತುಪ್ಪ ತೆಗಲಿಕ್ಕೆ ಬರ್ತದೆ ಅಂತ ಹೇಳಿದ್ರೆ 15 ದಿವಸಕ್ಕೆ ಒಂದ್ಸಲ ಕುಯ್ಬಹುದು ಅಲ್ವಾ? ನೋಡಿ, ಮನೆ ಸುತ್ತಮುತ್ತಲೇ ಪೆಟ್ಟಿಗೆಗಳನ್ನು ಇಟ್ಕೊಂಡಿದ್ದೀರಿ? ಹೌದು. ತೋಟದಲ್ಲಿನೂ ಇಟ್ಕೊಂಡಿದ್ದೀರಾ? ಹೇಗೆ? ತೋಟದಲ್ಲಿ ಒಂದು 3 ಇದೆ. ಓಹೋ. ತೋಟಗಾರಿಕೆ ಇಲಾಖೆ ಅಥವಾ ಬೇರೆ ಇಲಾಖೆಯವರು ಏನಾದರೂ ಪೆಟ್ಟಿಗೆ ಕೊಟ್ಟಿದ್ದು, ತರಬೇತಿ ಕೊಟ್ಟಿದ್ದಿದ್ಯಾ? ತರಬೇತಿಗೆ ಹೋಗಿದ್ದು ಒಂದು 5-6 ವರ್ಷ ಹಿಂದೆ. ಪೆಟ್ಟಿಗೆ ಉಚಿತವಾಗಿ ಒಂದು ಕೊಟ್ಟಿದ್ದಾರೆ, ಅದು ಮೆಂಬರ್ ಆಗಿದ್ದಕ್ಕೆ ಒಂದು ಕೊಟ್ಟಿದ್ದಾರೆ. ಮತ್ತೇನಿಲ್ಲ, ಫ್ರೀ ಏನಿಲ್ಲ. ಕೋಳಿ ಸಾಕಾಣಿಕೆಯನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ಬೇಕನ್ನೋ ಒಂದು ಆಲೋಚನೆ ಇದೆ. ಈಗ ಮುಂಗಾರಿಯಲ್ಲಿ ಕೋಳಿಗಳು ಮಳೆಗೆ ಹೆಚ್ಚು ನೆನೆದಿಲ್ದಂಗೆ ನೆಂದರು ಸಮಸ್ಯೆ ಆಗುತ್ತಲ್ಲ, ಏನು ವ್ಯವಸ್ಥೆ ಮಾಡ್ಕೊಳ್ತೀರಿ? ಇಲ್ಲ, ನಾವು ತುಂಬಾ ಒಂದು ಗಳಿಗೆ ಬಿಡ್ತೀವಿ, ಅಲ್ಲಿಂದ ಕೂಡಿಸಿಬಿಟ್ಟು ಮೇವೆಲ್ಲ ಅಲ್ಲಿ ತುಂಬಾ, ಆವಾಗ ಸ್ವಲ್ಪ ಖರ್ಚು ಮಾಡ್ತೀವಿ ನಾವು. ಅಲ್ವಾ? ಇನ್ನು ಮಳೆ ಕಡಿಮೆ ಆದ್ಮೇಲೆ ಆರಾಮಾಗಿ ಓಡಾಡ್ಕೊಂಡು ಮತ್ತೆ ಬರ್ತವೆ, ಗಮನಿಸ್ತಾ ಇರ್ತೀರಿ ಅಲ್ವಾ? ಹೌದು ಹೌದು ಹೌದು. ನಿಮ್ಮ ಮನೆಯಲ್ಲಿ ಸಾಕಿರೋ ನಾಯಿಗಳಿದಾವ, ಅವು ಸಹ ಕೋಳಿನ ಆಸೆ ಪಡ್ತವೆ ಹೆಂಗೆ ತಿನ್ಲಿಕ್ಕೆ? ತಿನ್ಲಿಕ್ಕೆ ಆಸೆ ಪಡ್ತೇವೆ, ಒಂದು ಇನ್ನೊಂದು ಇಲ್ಲ, ಎರಡು ನಾಯಿ ಇದೆ. ಓಹೋಹೋ. ಕೆಲವೊಂದು ಕೋಳಿ ಜೊತೆಗೇ ಇರ್ತವೆ ನಾಯಿಗಳು, ಹೌದು ಮುಟ್ಟದಿಲ್ಲ. ಹೌದು. ಅಭ್ಯಾಸ ಮಾಡ್ಕೊಂಡ ಒಂದು, ಮತ್ತೇನು ಅಪ್ಪಿತಪ್ಪಿ ಬಾಯಿ ರುಚಿಗೆ ಕಲ್ತ್ಬಿಟ್ಟು ಅಂದ್ರೆ ಬಹಳ ಕಷ್ಟನೇ ಅದನ್ನ ದೂರ. ಹಾಗೆ ಆಗ್ಬಿಟ್ಟಿದೆ ಎರಡು ಸಲ, ನಾವು ಗೂಡಲ್ಲಿ ಕೂಡಿಸಿಲ್ಲ, ಹೊರಗೆ ಒಂದು ಇದೆ ಅಲ್ಲ ಅಂತ ಬಿಟ್ಟು ಹೋಗ್ಬಿಟ್ಟು ಬರೋರೆಗೆ ಎಲ್ಲ ತಿಂದಾಗ್ಬಿಟ್ಟಿದೆ. ಅದು ಮತ್ತೆ ಹಂಗೆ ಮುಂದುವರಿತದೆ. ಹೌದು ಅಲ್ವಾ? ಹೌದು. ಹಸುಗಳನ್ನ ಸಾಕ್ಬೇಕಾಗಿತ್ತು ಅಥವಾ ಹಸು ಸಾಕ್ಬೇಕು ಅನ್ನೋ ತರ ಆಲೋಚನೆ? ಆಲೋಚನೆ ಇದೆ, ಆದ್ರೆ ಅದೇ ಜಾಗ ಇಲ್ಲ ಅದಕ್ಕೆ ಅಂತ. ಒಂದು ಜನರು ಬಿಟ್ರೆ ಪ್ರಯೋಜನ ಇಲ್ಲ, ತುಂಬಾ ಇದ್ರೆ ಪ್ರಯೋಜನ ಇದೆ. ನಿಮ್ ತರ ಜೇನು ಸಾಕೊಂಡಿರೋರು, ಕೋಳಿ ಸಾಕೊಂಡಿರೋರು ಇಲ್ಲಿ ಸುತ್ತಮುತ್ತ ಯಾರಾದ್ರೂ ಒಬ್ರು ಇಬ್ರು ನಾಲ್ಕು ಜನ ಸಿಗ್ಬೋದಾ? ಕೋಳಿ ಸಾಕೋರು ಇದ್ದಾರೆ ಫಾರ್ಮ್ ಆಗಿ, ಇಲ್ಲಿ ನಮ್ಮ ಪಕ್ಕದಲ್ಲೇ ಇದ್ದಾರೆ. ಅವರು ಮೊಟ್ಟೆಯೂ ಮಾರ್ತಾರೆ, ಒಳ್ಳೆ ಪೌಟ್ರಿ. ಅವರು ಒಂದು 200-300 ಏನೋ ಕೋಳಿ ಸಾಕಿದ್ದಾರೆ ತೋಟಕ್ಕೆ ಬಿಟ್ಟು. ಇಲ್ಲ ಇಲ್ಲ, ಒಳಗೇನೆ ಸಾಕ್ತಾರೆ. ಪಂಜರ ತರ ಮಾಡಿ, ಪಂಜರ ತರ ಮಾಡಿ ಮಾಡ್ತಾರೆ. ಅವ್ರ ಹೆಸರು ಏನಂದ್ರಿ? ಅವ್ರ ಹೆಸರು ಮಾಳೇಟಿರ ಪೊನ್ನಪ್ಪ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಒಂದು 5 ವರ್ಷದಿಂದ ಮಾಡ್ತಾ ಇದ್ದಾರೆ. ನೀವು ಆತರ ಆಲೋಚನೆ ಮಾಡಿಲ್ವಾ ಅಥವಾ ಇದೇ ಸಾಕು? ಇಲ್ಲ, ಇದೇ ಸಾಕು ಅಂತ. ಅದಕ್ಕೆ ತುಂಬಾ ಶ್ರಮ ಪಡ್ಬೇಕು. ಹೌದಾ? ಕಟ್ಟಿ ಕೂಡಿ ಹಾಕಿ ಆಹಾರ ಕೊಟ್ಕಂತ ಖರ್ಚು ಹೆಚ್ಚಿಗೆ ಆಗುತ್ತೆ. ಹೌದು. ಅವ್ರು ಹೇಳಿದಾಗೆ ಹೇಳಿದ್ದು, ಅರ್ಧ ಕೋಳಿಗೆ ಅರ್ಧ ನಮಗೆ ಸಿಕ್ಕುತ್ತೆ, ಸರಿನಾ, ಪ್ರಯೋಜನ ಇದೆ ಅಂತ ಹೇಳಿದ್ರು. ಪ್ರಯೋಜನ ಉಂಟು ಅಂತ. ಹಾಗೆ ನಾನು ಹೂತಟನು ಮಾಡ್ತೀನಿ. ಏನೇನು ಬೆಳೆದಿದ್ರಿ ಹೇಳಿ? ಜಿರೇನಿಯಂ ಇದೆ, ವಿಂಕಾ ಇದೆ, ಗ್ರೌಂಡ್ ಆರ್ಕಿಡ್, ಫ್ಲಾಕ್ಸ್, ಮತ್ತೆ ಚೆಂಡು. ಸುಮಾರು ವೆರೈಟಿದು ಮಾಡ್ತಾ ಇರ್ತೀನಿ. ಮಳೆಗಾಲಕ್ಕೆ ಒಂದ್ ತರದ್ದು ಇರ್ತದೆ, ಬೇಸಿಗೆಗೂ ಒಂದು ತರ ಇರ್ತದೆ ಗಿಡ. ಆರ್ಕಿಡ್ ಮಾಡ್ತಾ ಇದ್ದೀನಿ. ಆಂಥೋರಿಯಂ ಇದೆ, ಮತ್ತೆ ವೈಲೆಟ್ಸ್ ಅಂತ ಅದು ತುಂಬಾ ಇದೆ, ಮಾಡ್ಕೊಂಡಿದ್ದೀನಿ. ಮತ್ತೆ ಕಾಗದವು ಅದು ಮಾಡ್ಕೊಳ್ತೀನಿ. ಟೈಮ್ ಟೈಮಿಗೆ ಯಾವ್ದು ಸೀಸನ್ ಫ್ಲವರ್ ಬೇಕು ಅದು ಮಾಡ್ಕೊಳ್ತೀನಿ. ಮನೆ ಕೆಲಸಗಳನ್ನು ಮಾಡ್ಕೊಂಡು ಹೊರಗಡೆ ನಾವು ಸಮಯವನ್ನು ವಿನಿಯೋಗಿಸಿಕೊಂಡ್ರೆ ಒಂಥರ ಚಂದವಾಗಿರುತ್ತಲ್ವಮ್ಮ? ಅದು ಬೆಳಿಗ್ಗೆ ಒಂದು 6 ಗಂಟೆಯಿಂದ 7 ಗಂಟೆಗೆ ತೋಟದಲ್ಲಿ ಇದ್ದು ಕಚಡ ಗಿಚಡ ಇಂಥದ್ದು ಒಂದೊಂದು ಕಸ ಇರ್ತದಲ್ವಾ, ಅದು ತಕೊಳ್ಳೋದು. ಮತ್ತೆ ಸಾಯಂಕಾಲ ಆಗುವಾಗ ಒಂದು ಸ್ವಲ್ಪ ಲವಲವಿಕೆಯಿಂದ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಚೆನ್ನಾಗಿರುತ್ತೆ. ಹೌದು ಹೌದು. ಸ್ವಲ್ಪ ಮಟ್ಟಿನ ಗಳಿಕೆ ಮತ್ತು ಉಳಿತಾಯ, ಅವಲಂಬನೆ ಕಮ್ಮಿ ಆಗೋದು, ಮತ್ತೆ ಒಂಥರ ಶ್ರಮ ಪಟ್ಟು ನಾವು ಈ ತರ ಕೆಲಸಗಳನ್ನು ಮಾಡಿದ್ರೆ ಹೊಟ್ಟೆ ತುಂಬ ಊಟ ಹೋಗುತ್ತೆ, ಕಣ್ಣು ತುಂಬ ನಿದ್ದೆ ಬರುತ್ತೆ. ಮತ್ತೆ ಬೆಳಿಗ್ಗೆ ಏನು ಸಾಯಂಕಾಲನು ಒಂದು ರೌಂಡ್ ಹೂ ತೋಟ ನೋಡ್ಕೊಂಡು ಬಂದ್ರೆ ಮನ್ಸಿಗೂ ಅದೊಂಥರ ಸಮಾಧಾನ ಆಗ್ತದೆ. ಏನು ತಲೆಯಲ್ಲಿ ಇದ್ರು ಸರಿ. ನಿಜ ನಿಜ. ಸಂತೋಷ ಆಯ್ತು ಅಮ್ಮ, ನಮಸ್ತೆ. ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರಿ. ನಮಸ್ಕಾರ ತಾಯಿ. ನಮಸ್ತೆ. ಕೆಳಗ್ರೆ, ಇದುವರೆಗೆ ವಿರಾಜಪೇಟೆ ತಾಲೂಕು ಮೇಕೂರು ಹೊಸಕೇರಿ ಗ್ರಾಮದ ಕುಪ್ಪಂಡ ಬಿ ಮಂದಣ್ಣ ಅವರ ಪತ್ನಿ ಕೆ ಎಂ ವಿಮಲಾ ಅವರ ವಿಚಾರಗಳನ್ನು ಆಲಿಸಿಕೊಂಡ್ರಿ. ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ಕೆಲವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ವಿಜಯ ಅಂಗಡಿ, ಹಾಡಿದ್ದಾರೆ ಬಿಎ ಗಣೇಶ್ ಮತ್ತು ಸಂಗಡಿಗರು. ಶಿಸ್ತು ಅಲ್ಲಿ ಕಾಣು, ಶಿಸ್ತು ಅಲ್ಲಿ ಕಾಣು. ಏನೊಂದು ಕೀಟ, ಸಿಹಿಗೆ ಹೆಸರು ಏನು? ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಇದುವರೆಗೆ ಪ್ರಸಾರವಾಯಿತು. ಕುಂಗಂಡ ಒಕ್ಕತ್ರ ಕಾಲ್ತ್ರ ಮಹಾಸಭೆ ಪಿಂಜ ಮರಣ ಫಂಡ್ರ ಸಭೆ ಇದೇ ಪತ್ತೊಂಬದಂಗ ನಾರಾಚ ಪೊಲಕ ಪತ್ತರ ಗಂಟೆಕ್ ರುದ್ರಗುಪ್ಪೆ ಗ್ರಾಮತ್ಲುಳ್ಳ ಕುಂಗಂಡ ಒಕ್ಕ ಐನ್ ಮನೆಯಲ್ಲಿ ಒಕ್ಕ ಪಟ್ಟೆದಾರಂಡ ಅಧ್ಯಕ್ಷತೆಯಲ್ಲಿ ನಡಪ. ಒಕ್ಕ ಕಾರ ಎಲ್ಲ ಬಂತು ಕೂಡಿಯಾಡೊಂದು ಆಡಳಿತ ಮಂಡಳಿ ಪರವಾಯ್ತು. ಕಾರ್ಯದರ್ಶಿ ಕುಂಗಂಡ ಡಬ್ಲ್ಯೂ ಭೀಮಯ್ಯ ಅಯ್ಯಂಗ ಕೇಟಂಡಿತು. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ ವಿರಾಜಪೇಟೆ. ಮೂರ್ನಾಡಿನ ಹೈಟೆಕ್ ಫರ್ನಿಚರ್ ನ 6ನೇ ವಾರ್ಷಿಕೋತ್ಸವದ ಕೊಡುಗೆ. ಯಾವುದೇ ಫರ್ನಿಚರ್ ಖರೀದಿಯ ಮೇಲೆ 10-30% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ. ಗಾಳಿಬೀಡು ವನಚಲ ಗ್ರಾಮ ಹತ್ರ ಹೊರಮಲೆನಾಡು ನೈದೂರು ಶ್ರೀ ಈಶ್ವರ ಬೊಮ್ಮೇಲಪ್ಪ ದೇವಡ ನಂಬೆರ ಮಾರಿಪತ್ಲು ನಾಳೆ ಚೆನ್ನಿಯಚೆ ಮಜ್ಜಣ ಕಟ್ಟುಬುವೋ. ಪತ್ತೊಂಬತ್ತು ನಾರಾಚೆ ಬಂಡಾರಬಪ್ಪೋ ಪಿಂಜ ದೇವಡ ಜಳಕ ಮಜ್ಜಣ ನೈದೂರು ವನಚೂರು ಬೊಳಕು ಇರೋದಂಗ ತಿಂಗಳಾಚೆ ಬೈಟ್ ಬಲ್ಯ ನಮ್ಮೆ ನಡಪ. ಭಕ್ತಾದಿ ಎಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣಂದು ಪಾಂಡೀರ ಅಯ್ಯರಿಣಿಯಂಡ ಮುದ್ದಂಡ ಒಕ್ಕಕಾರ ಕಟ್ಟಡಿತು. ಶ್ರೀ ಅನ್ನಯಾನಿ ಮಿಲತ್ಸ ಪೋಷಣ ಕಾ ಭಂಡಾರ್ ಮನ ಗಯಾ ಅಬ್ ಸಾರಾ ಸಂಸಾರ. ಕಿಸಾನೋ ಕೋ ಮಿಲೆಟ್ಸ್ ಕಿ ಖೇತೀ ಕೇ ಲಿಯೆ ಪ್ರೋತ್ಸಾಹಿತ ಕರ್ ಉನ್ಹೇ ಆರ್ಥಿಕ ರೂಪ ಸೇ ಸಶಕ್ತ ಬನಾನೆ ಔರ್ ಆಮ್ ಲೋಗೋ ಕೋ ಮಿಲೆಟ್ಸ್ ಸೇ ಬನೇ ಉತ್ಪಾದೋ ಕೇ ಪ್ರತಿ ಜಾಗರೂಕ್ ಕರ್ನೆ ಕೇ ಲಿಯೆ ಭಾರತ ಸರ್ಕಾರ ಕೇ ಆಹ್ವಾನ್ ಪರ್ ಸಂಯುಕ್ತ ರಾಷ್ಟ್ರ ಸಂಘ 2023 ಕೋ ಅಂತಾರಾಷ್ಟ್ರೀಯ ಮಿಲೆಟ್ಸ್ ವರ್ಷ ಕೇ ರೂಪ ಮೇ ಮನಾ ರಹಾ ಹೈ. ಮಿಲೆಟ್ಸ್ ಕೋ ಅಂತಾರಾಷ್ಟ್ರೀಯ ಪಹಚಾನ್ ಮಿಲ್ನೆ ಕಾ ಮತಲಬ್ ಹೈ ಕಿ ಹಮಾರೇ ಛೋಟೆ ಕಿಸಾನೋ ಕೇ ಲಿಯೆ ಗ್ಲೋಬಲ್ ಮಾರ್ಕೆಟ್ ತಯಾರ್ ಹೋ. ಇಸಿ ಮುಹಿಮ್ ಮೇ ದೂರದರ್ಶಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 18 ಮಾರ್ಚ್ ಕೋ ಪೂಸಾ ಪರಿಸರ್ ನೈ ದಿಲ್ಲಿ ಮೇ ಮಿಲೆಟ್ಸ್ ಗ್ಲೋಬಲ್ ಕಾನ್ಫರೆನ್ಸ್ ಬಾಯರ್ ಸೆಲರ್ ಮೀಟ್ ವ ಪ್ರದರ್ಶನೀ ಕಾ ಉದ್ಘಾಟನ್ ಕರೆಂಗೆ ಜಿಸ್ಮೇ 100 ಸೇ ಅಧಿಕ ದೇಶೋ ಕೇ ಪ್ರತಿನಿಧಿ ಭಾಗ್ ಲೇ ರಹೇ ಹೈ. ಅಂತಾರಾಷ್ಟ್ರೀಯ ಮಿಲೆಟ್ಸ್ ವರ್ಷ ಕಾ ಹೈ ಯೇ ಸಂದೇಶ್, ಮಿಲೆಟ್ಸ್ ಕೇ ಹೈ ಫಾಯ್ದೆ ಅನೇಕ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ. ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಸಮಯ 7:20 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಸುದ್ದಿ ಜೊಂಪೆ. ಸುದ್ದಿ ಜೊಂಪೆ ಓದ್ತಾ ಇರೋ ಕಾರ್ನಾಟಕ ಡೀನ ದೇವಯ್ಯ. ಜೊಂಪೆ ಮುಖ್ಯಾಂಶಗಳು. March 18 ಫಲಾನುಭವಿಗಳ ಸಮ್ಮೇಳನ, ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಜಂಬಾರ. March 18 ಮುಖ್ಯಮಂತ್ರಿಯವರ ಕೊಡಗು ಜಿಲ್ಲಾ ಪ್ರವಾಸ. ಜೊಂಪಿನ ವಿವರ. ಜಿಲ್ಲಾಡಳಿತ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನಾ ಫಲಾನುಭವಿಗಳ ಸಮ್ಮೇಳನ ಹಂಗೆ ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಜಂಬಾರ March 18 ಬೆಳಗ್ಗೆ 11:00 ಮಡಿಕೇರಿನ ಗಾಂಧಿ ಮೈದಾನದಲ್ಲಿ ನಡೆದಿದೆ. ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸಮ್ಮೇಳನ ಉದ್ಘಾಟಿಸುವೆ. ಶಾಲಾ ಶಿಕ್ಷಣ ಸಾಕ್ಷರತೆ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಶಿನಾಗೆ, ಶಾಸಕರಾದ ಎಂಪಿ ಅಪ್ಪಚುರಂಜನವು ಅಧ್ಯಕ್ಷತೆ ವಹಿಸುವೆ. ಶಾಸಕರಾದ ಕೆಜಿ ಬೋಪಯ್ಯ, ಸಂಸದರಾದ ಪ್ರತಾಪ್ ಸಿಂಹ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾರ್ಚ್ 18ರಂದು ಕೊಡಗು ಜಿಲ್ಲಾ ಪ್ರವಾಸ ಜಂಬಾರನ ಹಮ್ಮಿಕೊಂಡಳು. ಮಾನ್ಯ ಮುಖ್ಯಮಂತ್ರಿಯವರು ಮಾರ್ಚ್ 18ರಂದು ಮಧ್ಯಾಹ್ನ 12ಗಂಟೆಗೆ ಕೆ ಬಾಡಗ ಗ್ರಾಮದ ಗಾಲ್ಫ್ ಮೈದಾನದ ಹೆಲಿಪ್ಯಾಡ್ಗೆ ಬಂದವೆ. ಮತ್ತೆ ಮಧ್ಯಾಹ್ನ 12:15ಕ್ಕೆ ಗಾಂಧಿ ಮೈದಾನದಲ್ಲಿ ನಡೆಯುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಹಂಗೆ ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಜಂಬಾರ್ಲಿ ಭಾಗವಹಿಸುವೆ. ಮತ್ತೆ ಮಧ್ಯಾಹ್ನ 3:10ಕ್ಕೆ ನಾಪೊಕ್ಲು ಬೇತು ಗ್ರಾಮದ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ 23ನೇ ವರ್ಷದ ಅಪ್ಪಚಟ್ಟೋಳಣ್ಣ ಕುಟುಂಬಸ್ಥರ ಪ್ರಾಯೋಜಕತೆಯಲ್ಲಿ ನಡೆಯುವ 2022-23ನೇ ಸಾಲಿನ ಕೊಡವ ಹಾಕಿ ಉತ್ಸವಕ್ಕೆ ಚಾಲನೆ ಕೊಟ್ಟವೆತ್ತ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ ಹಂಗೆ ಪದ ನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಪಿಪಿ ಚನ್ನಬಸವೇಶ್ವರಾವು ತಿಳಿಸಿದರು. ಜಿಲ್ಲಾಡಳಿತ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನಾ ಫಲಾನುಭವಿಗಳ ಸಮ್ಮೇಳನ ಒಟ್ಟಿಗೆ ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನ ಜಂಬಾರ ಹಿನ್ನೆಲೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಸಾಧ್ಯತೆ ಉಂಟು. ಅದರಿಂದ ಮಾರ್ಚ್ 18ರಂದು ಬೆಳಗ್ಗೆ 7ರಿಂದ ಸಾಯಂಕಾಲ 6ಗಂಟೆವರೆಗೆ ಸಂಚಾರ ಮತ್ತು ವಾಹನ ನಿಲುಗಡೆ ವ್ಯವಸ್ಥೆಯಲ್ಲಿ ಬದಲು ಮಾಡಿಡುತ್ತಾ ಪೊಲೀಸ್ ಇಲಾಖೆಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಯವು ತಿಳಿಸಿದಳು. ಮಡಿಕೇರಿನ ಮೇಜರ್ ಮಂಗೇರ್ರೆ ಮುತ್ತಣ್ಣ ವೃತ್ತದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದ ರೋಡ್ನ 2 ಕಡೆ ವಾಹನ ನಿಲುಗಡೆ ನಿಷೇಧಿಸಿದಳು. ಹಂಗೆ ಜನರಲ್ ತಿಮ್ಮಯ್ಯ ವೃತ್ತದ ಮಂಗಳೂರು ರಸ್ತೆನ ತಿರುವವರೆಗೆ ವಾಹನ ನಿಲುಗಡೆ ನಿಷೇಧಿಸಿದಳು. ಕೊಡಗು ಜಿಲ್ಲೆಯಾದ್ಯಂತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಕೋರಿಕೆ ನಂಗೆ ತುರ್ತು ನಿರ್ವಹಣೆ ಕಾರ್ಯನ ಮಾರಿಕ್ಕಿರುವುದರಿಂದ ಮಾರ್ಚ್ 19ರಂದು ಬೆಳಗ್ಗೆ 11ರಿಂದ 3ಗಂಟೆವರೆಗೆ ವಿದ್ಯುತ್ ಸರಬರಾಜಿಲ್ಲಿ ಸ್ಥಗಿತ ಮಾಡುವೆ. ಅದರಿಂದ ಕೊಡಗು ಜಿಲ್ಲಾ ಸುತ್ತಿನ ಗ್ರಾಹಕರು ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಕೇಳಿಕೊಂಡಳು. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಹಂಗೆ ಅರಣ್ಯ ಇಲಾಖೆನ ವತಿಯಿಂದ ಕೊಡಗು ಜಿಲ್ಲೆನ ಹಾರೆಂಗಿಲಿ ಉದ್ದೇಶಿತ ಜೀವ ವೈವಿಧ್ಯ ಔಷಧ ಉದ್ಯಾನ ನಿರ್ಮಾಣಕ್ಕೆ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನವು ಭೂಮಿ ಪೂಜೆ ಮಾಡುವೆ. ಹಾರಂಗಿ ವೃಕ್ಷೋದ್ಯಾನದ ಆವರಣದಲ್ಲಿ ಇಂದು ನಡೆದ ಜಂಬಾರಲ್ಲಿ ಶಿಲಾನ್ಯಾಸ ಫಲಕನ ಅನಾವರಣ ಮಾಡಿ ಸಾಂಕೇತಿಕವಾಗಿ ಮದ್ದನ ಗಿಡಗಳನ್ನ ನೆಡುವ ಮೂಲಕ ಉದ್ದೇಶಿತ ಯೋಜನೆಗೆ ಚಾಲನೆ ಕೊಟ್ಟ ಮದ್ದನ ಗಿಡಗಳನ್ನ ಬೆಳೆಸಿ ಅದರ ಉಪಯೋಗನ ಸಾರ್ವಜನಿಕರ ಹಂಗೆ ಪ್ರವಾಸಿಗರಿಗೆ ತಿಳಿಸುವ ನಿಟ್ಟಲ್ಲಿ 2.5 ಹೆಕ್ಟೇರ್ ಪ್ರದೇಶದಲ್ಲಿ ಜೀವ ವೈವಿಧ್ಯ ಔಷಧ ಉದ್ಯಾನ ಮಾಡಿಕೆ ಮಂಡಳಿ ಮುಂದಾವಟು. ಇದೇ ಸಮಯದಲ್ಲಿ ಮಾತನಾಡಿದ ಅಪ್ಪಚ್ಚು ರಂಜನವು ಔಷಧ ಉದ್ಯಾನ ನಿರ್ಮಾಣಕ್ಕೆ ಹಾರಂಗಿ ಒಳ್ಳೆ ಜಾಗ, ಮದ್ದಿನ ಗಿಡಗಳನ್ನ ಉಳಿಸುವ ಕಾರ್ಯ ಎಡಬಿಡದೆ ಹಾಕು, ನಮ್ಮ ಪರಿಸರ ಉಳಿಸಿಕೆ ಮಾತ್ರ ಜೀವರಾಶಿ ಬದುಕಿಗೆ ಸಾಧ್ಯತಾ ಹೇಳಿದು. ನಗರಸಭೆನ 2023-24ನೇ ಸಾಲಿನ ಆಯವ್ಯಯ ಮಂಜೂರಾತಿಗೆ ಮಾರ್ಚ್ 20ರಂದು ಬೆಳಗ್ಗೆ 11ರವರೆಗೆ ನಗರಸಭಾ ಕೌನ್ಸಿಲ್ ವಿಶೇಷ ಸಭೆ. ನಗರಸಭೆ ಅಧ್ಯಕ್ಷರಾದ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಗರಸಭೆ ಕೌನ್ಸಿಲ್ ಸಭಾಬಾಡಿಯಲ್ಲಿ ನಡೆದಿದೆ. ನಗರಸಭೆ ಪೌರಾಯುಕ್ತರು ತಿಳಿಸಿದರು. ಮಂಗಳೂರು ವಿಶ್ವವಿದ್ಯಾಲಯದಿಂದ ಡಾ ಪೂಜ್ಯಶ್ರೀ ಚಟ್ಟಿಮಾಡ ಅವು ಇಂಟಿಗ್ರೇಟೆಡ್ ವಾಟರ್ಶೆಡ್ ಡೆವಲಪ್ಮೆಂಟ್ ಪ್ಲಾನ್ ಯೂಸಿಂಗ್ ರಿಮೋಟ್ ಸೆನ್ಸಿಂಗ್ ಅಂಡ್ ಜಿಐಎಸ್ ಫಾರ್ ಕುಂದಾಪುರ ತಾಲೂಕು ಉಡುಪಿ ಡಿಸ್ಟಿಕ್ಟ್ ಹೇಳುವ ವಿಷಯದಲ್ಲಿ ಪಿಎಚ್ಡಿನ ಪಡ್ಕೊಂಡಳು. ಇವು ಹೊದ್ದೂರು ಕಬ್ಬಡಕೇರಿ ಗ್ರಾಮದ ಚಟ್ಟಿಮಾಡ ಅಭಿಷೇಕ್ ಅವರ ಹೆಣ್ಣು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಮಾರ್ಚ್ 20ರಂದು ಕೈಗಾರಿಕಾ ಸ್ಪಂದನ ಸಭೆ ನಡೆದಿದೆ. ಈ ಸಭೆಯಲ್ಲಿ ಉದ್ದಿಮೆದಾರರ ಸಭೆಯ ಸಮಸ್ಯೆಯನ್ನು ಚರ್ಚಿಸುವೆ. ಅದರಿಂದ ಕೈಗಾರಿಕೆಗಳ ಬಗ್ಗೆ ತೊಂದರೆಗಳಿದ್ದರೆ ಲಿಖಿತ ರೂಪದಲ್ಲಿ ಕಾರ್ಯಾಲಯಕ್ಕೆ ಮಾರ್ಚ್ 18ರೊಳಗೆ ಇಮೇಲ್ ಇಲ್ಲರೆ ಖುದ್ದಾಗಿ ಅರ್ಜಿ ಸಲ್ಲಿಸುವಂಗೆ ಜಿಲ್ಲಾ ಕೈಗಾರಿಕೆ ಕೇಂದ್ರದ ಜಂಟಿ ನಿರ್ದೇಶಕರು ತಿಳಿಸಲು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ವಿರಾಜಪೇಟೆ ಮಗ್ಗುಲ ಗ್ರಾಮದ ಮಲೆತಿರಿಕೆ ಬೆಟ್ಟದಲ್ಲಿರುವ ಶ್ರೀ ಮಲೆ ಮಹದೇಶ್ವರ ದೇವರ ವಾರ್ಷಿಕ ಹಬ್ಬ ಆರಂಭಗೊಂಡಿದ್ದು ಈ ತಿಂಗಳ 20ರವರೆಗೆ ನಡೆಯಲಿದೆ. ಪ್ರತಿದಿನ ಅನ್ನದಾನವಿದೆ. ಇದೇ 18 ಮತ್ತು 19ರಂದು ಬರುವ ಭಕ್ತಾದಿಗಳಿಗೆ ಬಸ್ ವ್ಯವಸ್ಥೆ ಇದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಯುಗಾದಿ ಹಬ್ಬದ ಸಂಭ್ರಮಕ್ಕೆ ವರ್ಣರಂಜಿತ ಬಟ್ಟೆಗಳು 5-50% ಕಡಿತದೊಂದಿಗೆ. ಈ ಆಫರ್ March 26 ಖರೀದಿಗಾಗಿ ಬನ್ನಿ PSR ಸಿಲ್ಕ್ ಸೈನ್ ಸ್ಯಾರೀಸ್ ಮೈಸೂರು ಮತ್ತು ಮಂಗಳೂರು. ನಾಡ್ರ ಮಾಜನಕ ನಲ್ಲಾಮೆ ನಾನು ಅಪ್ಪಚಕ್ರಣ ಮನಮುತ್ತಪ್ಪ ತಕ್ಪರ್ನನುಳ ನಿಂಗಕಲ್ಲ ಗೊತ್ತಳನಕ್ಕೆ ಇದೇ March 18 ಚನಿಯಾಚೆಂಜ ನಾಪೋಕಲ್ ಜನರಲ್ ತಿಮ್ಮಯ್ಯ ಕಳಿಪರಂಬಲ ನಂಗಡ ಹೊಕ್ಕ ನಡತೇನುಳ 23 ಕಾಲತ್ರ ಕೊಡವ ಹಾಕಿ ನಮ್ಮೆ ಅಪ್ಪಚಕ್ರಣ ಹಾಕಿ ನಮ್ಮೆ ನಿಂಗೆ ಎಲ್ಲಾರ್ನ ಕಾಕಿ ಕೊಟ್ಟಿನುಳ ಇದೇ ಆದ್ಯವಾಯ್ತು ಕೊಡವ ಹಾಕಿ ನಮ್ಮನ ಉದ್ಘಾಟನೆ ಮಾಡೋಕೆ ರಾಜ್ಯತ್ರ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯ ಹಿಂಗ ಬಂದನುಳದು ಪೆರ್ಮರ ಸಂಗತಿ ಆಯ್ತುಂಡು. ಆನೊಂದು ಕೊಡಗರ ಎಲ್ಲಾ ಮಾಜನ ಕೊಡವ ಒಕ್ಕಕರ ಕ್ರೀಡಾಭಿಮಾನಿಯ ವೇರ ಸಂಖ್ಯೆಯಲ್ಲಿ ಬಾರಿ ಇಂದು ಅಪ್ಪಚಕ್ರಣ ಒಕ್ಕಡ ಪರವಾಯ್ತು ನಾನು ಪ್ರೀತಿರ ತಕ್ಕಾರ ಬಾಯ್ನಳ March 18 ಚನಿಯಾಚೆ ಫಲಾಕ 10 ನಾಪೋಕಲ್ ನಗರತ್ ಬಲ್ಯ ತರತ್ಲ ಮೆರವಣಿಗೆ 11 ಕಳಿಪರಂಬಲ ಫಲತರ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲಿಂಜ 37 ಕೂರ್ಗ್ ರೆಜಿಮೆಂಟ್ ಪಿಂಜ ಕೊಡವ ಹಾಕಿ ಅಕಾಡೆಮಿ 11 ಅಲ್ಲತೆ ಇಂಡಿಯನ್ ಜೂನಿಯರ್ 11 ಪಿಂಜ ಕರ್ನಾಟಕ 11 ತಂಡತರ ನಡಲು ಎಕ್ಸಿಬಿಷನ್ ಮ್ಯಾಚ್ ನಡಪ ಎಲ್ಲಾ ಕಾರ್ಬಾರ್ಲು ಎಲ್ಲರೂ ಬಂದಿತ್ತು ಕೂಡಿ ಆಡಿತ್ತು ಸಾಕಾರ ತಾರಿಂದು ಬೈಂದವಿ. ಮೈಸೂರಿನ ಪ್ರತಿಷ್ಠಿತ ಮೈಕಾ ಕಾಲೇಜಿನಲ್ಲಿ ಪಿಯುಸಿ ಕಾಮರ್ಸ್ ಮತ್ತು ಸೈನ್ಸ್ ಬಿಕಾಂ ಬಿಬಿಎ ಬಿಸಿಎ ಬಿಕಾಂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಇಂದೇ ಕರೆ ಮಾಡಿ 8147-810-0. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ ಗೌಣಿಕೊಪ್ಪಲಿನಲ್ಲಿ ಪ್ರಪ್ರಥಮ ಬಾರಿಗೆ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇದೇ 2023 February 23-25 ಸ್ಥಳ ಕೊಡಗು ಪ್ಲಾಂಟರ್ಸ್ ಕ್ಲಬ್ ಗೌಣಿಕೊಪ್ಪಲು. ನೀವು ಖರೀದಿಸುವ ಚಿನ್ನಾಭರಣಗಳ ಪ್ರತಿ ಗ್ರಾಮ್ ಮೇಲೆ 222 ರೂಪಾಯಿಗಳ ನೇರ ರಿಯಾಯಿತಿ, ವಜ್ರಗಳ ಮೌಲ್ಯದ ಮೇಲೆ 20% ನೇರ ರಿಯಾಯಿತಿ, 1 kg ಬೆಳ್ಳಿಯ ಮೇಲೆ 3,000 ರೂಪಾಯಿಗಳ ನೇರ ರಿಯಾಯಿತಿ. ನಿಮ್ಮ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ ಬನ್ನಿ ಖರೀದಿಸಿ ಈ ಅಮೋಘ ಕೊಡುಗೆಗಳನ್ನು ನಿಮ್ಮದಾಗಿಸಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ, ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ 220095. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ರಾಜ್ಯತ್ರ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಯ್ಯವು ನಾಳೆ ಕೊಡಗು ಜಿಲ್ಲೆಗೆ ಬಪ್ಪದುಂಡು. ನಾಳೆ ಮಜ್ಜನ 12 ಕೇಬಾಡಗ ಗ್ರಾಮತ್ರ ಗಾಲ್ಫ್ ಪರಂಬುಲ್ ಹೆಲಿಪ್ಯಾಡ್ಗೆ ಬಪ್ಪ. ಅಲ್ಲಿಂಜ ಮಜ್ಜನ 12-15 ಮಡಿಕೇರಿರ ಗಾಂಧಿ ಪರಂಬುಲ್ ನಡುಪ ಕೇಂದ್ರ ಪಿಂಜ ರಾಜ್ಯ ಸರ್ಕಾರ ಹತ್ರ ಯೋಜನೆರ ಫಲಾನುಭವಿಯಡ ಸಮಾವೇಶ ಪಿಂಜ ಮಡಿಕೇರಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಹತ್ರ ಬೋರೆ ಬೋರೆ ಅಭಿವೃದ್ಧಿ ಕಾಮಗಾರಿರ ಉದ್ಘಾಟನೆ ಪಿಂಜ ಶಂಕುಸ್ಥಾಪನೆ ಸಮಾರಂಭದ ಕೂಡಿಯಾಡುವ. ಅಲ್ಲಿಂಜ ಮಜ್ಜನ 3 ನಾಪೋಕ್ಲು ಬೇತು ಗ್ರಾಮತ್ರ ಜನರಲ್ ತಿಮ್ಮಯ್ಯ ಕಳಿಪರಂಬುಲ್ ನಡುಪ 23 ಕಾಲತ್ರ ಅಪ್ಪಚಿಟ್ಟೊಳಂಡ ಕೊಡವ ಹಾಕಿ ನಮ್ಮೆಕ್ ಮೋಳಿಯಿಡುವ ಅಂದು ಸರ್ಕಾರ ಹತ್ರ ಜಂಟಿ ಕಾರ್ಯದರ್ಶಿ ಅರಿಚಿಟ್ಟಿತು. ಈ ಕಾರ್ಯಕ್ರಮದ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕ ಮಂಡೆಪಂಡ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯ, ಸಂಸದ ಪ್ರತಾಪ್ ಸಿಂಹ ಕುಡ್ನನೆಕೆ, ಸರ್ಕಾರಿ ಅಧಿಕಾರಿಯ ಪಿಂಜ ಮುಖ್ಯಪಟ್ಟವು ಹಾಜರಿಪ್ಪ. ನಾಳೆ ಮುಖ್ಯಮಂತ್ರಿ ಬಪ್ಪ ಕಾರಣಕಾಯಿತು ಸಾರ್ವಜನಿಕಂಗ ಅರ ಕಣಕಲು ಕೂಡೋ ಸಾಧ್ಯತೆ ಉಂಡು. ಆನಗುಂಡು ನಾಳೆ ಪೊಲಕ 7 ಒಯ್ಪತ್ತು 6 ಕತನೆ ಮಡಿಕೇರಿಲು ವಾಹನ ಸಂಚಾರ ಪಿಂಜ ನಿಪ್ಪುಚುಡುವ ವ್ಯವಸ್ಥೆಲು ಬದಲಾವಣೆ ಮಾಡಿತಂದು ಪೊಲೀಸ್ ಇಲಾಖೆರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅರಿಚಿಟ್ಟಿತು. ಬದಲು ಮಾಡಿದ ಜಾಗತ್ರ ಮಾಹಿತಿ ಇನ್ನೇ ಉಂಡು. ಮಡಿಕೇರಿರ ಮೇಜರ್ ಮಂಗೇರಿರ ಮುತ್ತಣ್ಣ ಸರ್ಕಲ್ ಅಂಜ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ರ ದಂಡು ಬರೀಲು ವಾಹನ ನಿಪ್ಪುಚುಡುವನಿಕೆ ಇಲ್ಲ. ಜನರಲ್ ತಿಮ್ಮಯ್ಯ ಸರ್ಕಲ್ ಅಂಜ ಮಂಗಳೂರು ರೋಡರ ಬಲ್ಯ ತಿರುವು ಕತ್ತನೆ ವಾಹನ ನಿಪ್ಪುಚುಡುವನಿಕೆ ಇಲ್ಲ. ಮೇಜರ್ ಮಂಗೇರಿರ ಮುತ್ತಣ್ಣ ಸರ್ಕಲ್ ಅಂಜ ರಾಜಸೀಟು ಕಾಲೆ ಸಾಯಿ ಟರ್ಫ್ ಗ್ರೌಂಡ್ ಕತ್ತನೆ ಸಂಚಾರ ಪಿಂಜ ನಿಪ್ಪುಚುಡುವುದು ನಿಷೇಧ ಮಾಡಿತು. ಮೊಣ್ಣಪ್ಪ ಗ್ಯಾರೇಜ್ ಜಂಕ್ಷನ್ ಅಂಜ ಪತ್ರಿಕಾ ಭವನ ಜಂಕ್ಷನ್ ಕತ್ತನೆ ಟೂ ವೀಲರ್ ಸಂಚಾರ ವ್ಯವಸ್ಥೆ ಉಂಡು. ಆಚೆಂಗಿ ದಂಡ್ ಬರಿ ವಾಹನ ನಿಪ್ಪುಚುಡುವನಿಕೆ ಇಲ್ಲ. ಅನ್ನನೆ ಸಮಾವೇಶಕ್ಕೆ ಬಪ್ಪಂತ ಬಸ್ಸುಕ್ಕೆ ಪುದಿಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಿಂಜ KSRTC ಬಸ್ ಸ್ಟ್ಯಾಂಡ್ಲು ನಿಪ್ಪುಚುಡುವಕ್ಕೆ ಅವಕಾಶ ಉಂಡು. 4 ವಾಹನತನ APMC ಪಿಂಜ ಕೋಟೆ ಆವರಣ ಅನ್ನನೆ ಸರಕಾರಿ ವಾಹನಕ್ಕೆ ಮೂರ್ನಾಡು ರೋಡಲು ಉಳ್ಳು ಐಬಿಲು ಪಿಂಜ ಸೆಂಟ್ ಮೈಕಲ್ಸ್ ಚರ್ಚ್ ಗ್ರೌಂಡ್ಲು ನಿಪ್ಪುಚುಡುವಕ್ಕೆ ಅವಕಾಶ ಮಾಡಿತಂದು ಪೊಲೀಸ್ ಇಲಾಖೆ ಅರಿಚಿಟ್ಟಿತು. ಮಡಿಕೇರಿ ನಗರಸಭೆರ 2023-24 ಸಾಲರ ಆಯವ್ಯಯ ಮಂಜೂರಾತಿಗೆ March 20 11 ನಗರಸಭೆ ಕೌನ್ಸಿಲ್ರ ವಿಶೇಷ ಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ ಎಂಡ ಕೊರವು ಕಾರ್ಯಕ್ಕೆ ನಡಪ. ಮಡಿಕೇರಿರ ಸಾಯಿ ಸಂಸ್ಥೆರ ಆದನೆಲ್ ಅಂತಾರಾಷ್ಟ್ರೀಯ ಪೊಮ್ಮಕ್ಕಡ ನಾಳರ ಮೀದ ಇದೇ ಇರುವತ ದಂಡಂಗ್ ಪೊಲಕ 10 ಗಂಟೆಗೆ ಹಾಕಿ ಟರ್ಫ್ ಪರಂಬುಲ್ ಪೊಮ್ಮಕ್ಕಡ ಹಾಕಿ ಕಳಿ ನಮ್ಮೆ ನಡುಪ ಈಗ ನಗರಸಭೆ ಅಧ್ಯಕ್ಷ